ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿ ಹೇಯವಾದ ಮಲಮೂತ್ರವ ಹೊದ್ದಿ, ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿ ಹೇಯವಾದ ಮಲಮೂತ್ರವ ಹೊದ್ದಿ, ಬಾಲ್ಯದಿ ಆಟದಿ ಕಾಲವ ಕಳದಿ, ಬಾಲ್ಯದಿ ಆಟದಿ ಕಾಲವ ಕಳದಿ, ಅಷ್ಟರಾಗ ಪಾಯದ ಮದದಾಗ ಬಿದ್ದಿ, ಅಷ್ಟರಾಗ ಪ್ರಾಯದ ಮದದಾಗ ಬಿದ್ದಿ, ಕಾಮುಕ ಫಲಗಳ ನೀ ಬಯಸಿದ್ದಿ, ಕಾಮುಕ ಫಲಗಳ ನೀ ಬಯಸಿದ್ದಿ, ಪರಸ್ತ್ರೀ ಪರಧನ ಹರಣ ಮಾಡಿದಿ, ಪರಸ್ತ್ರೀ ಪರಧನ ಹರಣ ಮಾಡಿದಿ, ಬಂದೀತ ತಿಳಿಯದಂಗ ಮುದಿತನ ಬಾದಿ, ಬಂದೀತ ತಿಳಿಯದಂಗ ಮುದಿತನ ಬಾದಿ, ಪರಿಪರಿ ಬಾನಗ ಸರಿಗಿ ಸಾಯಬೇಡ, ಪರಿಪರಿ ಬಾನಗ ಸರಿಗಿ ಸಾಯಬೇಡ, ಮರಣ ರೈತ ಮಾದೇವನ ಕಣ್ಣ ಜಯವಾಗುತ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ದುಡದ ಬದಕ ಮಾಡಿ ಒಣಗಿತ ಬಾಯಿ, ದುಡದ ಬದಕ ಮಾಡಿ ಒಣಗಿತ ಬಾಯಿ, ಗಳಿಕೆ ಮಾಡಿದಿ ಕೂಡಿಟ್ಟ ಪೈ, ಗಳಿಕೆ ಮಾಡಿದಿ ಕೂಡಿಟ್ಟ ಪೈ, ದಾನ ಧರ್ಮ ಕೈಯತ್ತಲಿಲ್ಲ ಕೈ, ದಾನ ಧರ್ಮ ಕೈಯತ್ತಲಿಲ್ಲ ಕೈ, ನಾನು ನನ್ನದು ಮುಗಿಲಿನ ಚಾಯಿ, ನಾನು ನನ್ನದು ಮುಗಿಲಿನ ಚಾಯಿ, ಹೇಳಿ ಕೇಳಿ ಬೀಳಬೇಡ ಹಗಲಿ ಕಂಡ ಬಾವಿ, ಹೇಳಿ ಕೇಳಿ ಬೀಳಬೇಡ ಹಗಲಿ ಕಂಡ ಬಾವಿ, ಸತ್ತ ಹುಟ್ಟಿ ಬರುವುದು ಅದು ದೊಡ್ಡ ಗಾಯಿ, ಸತ್ತ ಹುಟ್ಟಿ ಬರುವುದು ಅದು ದೊಡ್ಡ ಗಾಯಿ, ಸತ್ತ ಹುಟ್ಟಿ ಬರುವುದು ಅದು ದೊಡ್ಡ ಗಾಯಿ, ಗಾಯಿ ತಪ್ಪಿಸಿಕೋ ಬಿಡಬೇಡ ಬಾಯಿ, ಗಾಯ ತಪ್ಪಿಸಿಕೋ ಬಿಡಬೇಡ ಬಾಯಿ, ಒಲ್ಮೆಯಿಂದ ನೀ ಹೊಂದಿಕೊಂಡರೆ, ಒಲ್ಮೆಯಿಂದ ನೀ ಹೊಂದಿಕೊಂಡರೆ ಸುಲಭವಾಗಿ ಸುಖ ಸಿಗುವುದು ನಿನಗೆ, ಜಯವಾಗುತ್ತದ ನಿನಗೆ, ಗುರುವಿನ ದಯವಾಗುತ್ತದ ನಿನಗೆ, ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ, ಇದ್ದದರೊಳಗೆ ವಂಚನೆ ಬೇಡ, ಇದ್ದದರೊಳಗೆ ವಂಚನೆ ಬೇಡ, ತನುಮನದನ ಕೊಟ್ಟ ಗುರುವಿನ ಕೂಡ, ತನುಮನದನ ಕೊಟ್ಟ ಗುರುವಿನ ಕೂಡ, ಪಾಪ ಪುಣ್ಯ ಅವನ ಪಾದಕ್ಕ ನೀಡ, ಪಾಪ ಪುಣ್ಯ ಅವನ ಪಾದಕ್ಕ ನೀಡ, ಪರಿಪರಿಯಿಂದಲೇ ಅವನ ಕೊಂಡಾಡ, ಪರಿಪರಿಯಿಂದಲೇ ಅವನ ಕೊಂಡಾಡ, ಕೆಟ್ಟ ಗುಣಗಳೆಲ್ಲ ನೀ ಸುಟ್ಟ ಬೀಡ, ಕೆಟ್ಟ ಗುಣಗಳೆಲ್ಲ ನೀ ಸುಟ್ಟ ಬೀಡ, ಮಂಗಳಾಂಗ ಮಾಲಿಂಗ ಪುರೇಶನ, ಮಂಗಳಾಂಗ ಮಾಲಿಂಗ ಪುರೇಶನ, ಸಂಗದಾಗ ನೀ ಬೆರೆತಕೊಂಡರೆ ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ, ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ಅದು ನಿನಗೆ, ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ, ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ, ಇದ್ದದರೊಳಗೆ ವಂಚನೆ ಬೇಡ, ಇದ್ದದರೊಳಗೆ ವಂಚನೆ ಬೇಡ, ತನುಮನದನ ಕೊಟ್ಟ ಗುರುವಿನ ಕೂಡ, ತನುಮನದನ ಕೊಟ್ಟ ಗುರುವಿನ ಕೂಡ, ಪಾಪ ಪುಣ್ಯ ಅವನ ಪಾದಕ್ಕ ನೀಡ, ಪಾಪ ಪುಣ್ಯ ಅವನ ಪಾದಕ್ಕ ನೀಡ, ಪರಿಪರಿಯಿಂದಲಿ ಅವನ ಕೊಂಡಾಡ, ಪರಿಪರಿಯಿಂದಲಿ ಅವನ ಕೊಂಡಾಡ, ಕೆಟ್ಟ ಗುಣಗಳೆಲ್ಲ ನೀ ಸುಟ್ಟ ಬೀಡ, ಕೆಟ್ಟ ಗುಣಗಳೆಲ್ಲ ನೀ ಸುಟ್ಟ ಬೀಡ. ಮಂಗಳಾಂಗ ಮಾಲಿಂಗ ಪುರೇಶನ, ಮಂಗಳಾಂಗ ಮಾಲಿಂಗ ಪುರೇಶನ, ಸಂಗದಾಗ ನೀ ಬೆರೆತಕೊಂಡರೆ ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ, ಜಯವಾಗ್ತದ ನಿನಗೆ, ಗುರುವಿನ ದಯವಾಗ್ತದ ನಿನಗೆ. ಮೂರು ಲೋಕದೊಗ ಗುರುವೇ ಅಧಿಕ, ಮೂರು ಲೋಕದೊಗ ಗುರುವೇ ಅಧಿಕ, ಬಿಡುಗಡೆಯಾಗುವುದು ಅವನಿಂದ ದುಃಖ, ಗಡಿಬಿಡಿ ಮಾಡಬೇಡ ತಿಳಿಯದು ಪಾಕ, ಹರಿಬಿಡಬೇಡ ಮುರಿ ಮನಸ್ಸಿನ ಸೊಕ್ಕ, ಹರಿಬಿಡಬೇಡ ಮುರಿ ಮನಸ್ಸಿನ ಸೊಕ್ಕ, ಅದರಿಂದ ಆಗುವುದು ಸ್ವರ್ಗ ನರಕ.